ಯೋಗಾಸನದಲ್ಲಿ ಇವರಿಗಿದೆ, ಅವ್ರನ್ನ ಮಾತನಾಡಬೇಕು ಅಂತ ಅನಿಸ್ತು. ಅವ್ರನ್ನ ಇವತ್ತು ನಾವು ಸ್ಟುಡಿಯೋಕ್ಕೆ ಕರೆಸ್ಕೊಂಡಿದ್ದೀವಿ. ಶ್ಯಾಮಲ ಭಟ್ ಅವರೇ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಯೋಗಾಸನದಲ್ಲಿ ನೀವು ಸಕ್ರಿಯವಾಗಿ 6 ದಶಕಗಳಿಂದ ತೊಡಗಿಸಿಕೊಂಡಿದ್ದೀರಿ. ಸ್ವಲ್ಪ ನಿಮ್ಮ ಹಿನ್ನೆಲೆಯನ್ನ ಹೇಳಿ, ಈ ಯೋಗಾಸನದಲ್ಲಿ ಹೇಗೆ ನಿಮ್ಗೆ ಆಸಕ್ತಿ ಬಂತು, ಹೇಗೆ ಕಲ್ತ್ರಿ, ಯಾರಿಂದ ಕಲ್ತ್ರಿ? ಯೋಗಾಸನ ನನ್ನ ತಂದೆಯವರಿಂದ ನಾನು ಕಲ್ತದ್ದು. ತಂದೆಯವರು ವ್ಯಾಯಾಮ ಶಾಲೆ ನಡೆಸ್ತಾ ಇದ್ರು. ಓಹೋ, ಕಿಳಿಂಗಾರು. ಹೌದು ಹೌದು, ಅಲ್ಲಿ ಅವರ ಕೈಯಿಂದ ನಾನು ಕಲ್ತದ್ದು. ಅವರು ನನ್ನನ್ನು ಚಿಕ್ಕ 1-2 ವರ್ಷ ಇರುವಾಗಲೇ ನನ್ನದು ಬೇಕಾದಾಗೆ ಕೈ ಕಾಲನ್ನು ಬೇಕಾದಾಗೆ ಮಡಚುವುದು ಅದನ್ನೆಲ್ಲ ಮಾಡ್ತಾ ಇದ್ರು ಅಂತ ತಾಯಿ ಹೇಳ್ತಾ ಇದ್ರು. ಅಂತೂ 1-3.5 ವರ್ಷದಲ್ಲಿ ನಾನು ನನ್ನನ್ನು ಎಲ್ಲಿ ಹೋಗುವಾಗಲೂ ಸ್ಟೇಜಲ್ಲಿ ಕರ್ಕೊಂಡೋಗಿ ನನ್ನನ್ನು ಇದು ಪ್ರದರ್ಶನಕ್ಕೆ, ಯೋಗಾಸನದ ಪ್ರದರ್ಶನ. ಆಮೇಲೆ ಅವರು ವ್ಯಾಯಾಮ ಶಾಲೆ ನಡೆಸಿಕೊಂಡಿದ್ದ ಕಾರಣ ಅವರತ್ರ ಈ ಕಳೆ ರಿಪೈಟು, ಬೆಂಕಿ ಆಟ ಅಂತದ್ದೆಲ್ಲ ಇತ್ತು. ಅಂತದನ್ನೆಲ್ಲ ನಮಗೆ ಕಲಿಸಿದ್ರು. ಮತ್ತೆ ನನ್ನ ತಂದೆಯವರ ಕ್ರಮ ಹೇಗೆ ಅಂತ ಹೇಳಿದ್ರೆ, ನಾವು ಜೀವನದಲ್ಲಿ ಯಾವಾಗ್ಲೂ ಕೂಡ ಎಲ್ಲಿ ಒಂದು ಸೋಲ್ಬಾರದು, ಕಷ್ಟಗಳು ಮನುಷ್ಯನಿಗೆ ಎಲ್ಲ ಬರ್ತದೆ, ಆದ್ರೆ ಎಲ್ಲವನ್ನು ನಾವು ಎದುರಿಸ್ಬೇಕು. ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಒಂದೀಗ ನಾವು ಒಂದು ನೀರಲ್ಲಿ ಬೀಳ್ತೇವೆ, ಆಗ ಅದನ್ನು ಅಲ್ಲಿಂದ ನಾವು ಹೇಗೆ ಎದ್ದು ಬರಬೇಕು, ಹಾಗೆ ನಮಗೆ ಈಜಲಿಕ್ಕೆ ಹೇಳಿಕೊಟ್ರು. ಮತ್ತೆ ಈ ಕಳೆ ರಿಫೈಟ್ ಇದರಲ್ಲಿ ನಮ್ಮ ಸೇಫಿಗೆ ನಾವು ಹೇಗೆ ಅದೊಂದು ಆತ್ಮರಕ್ಷಣೆ ಅದನ್ನು ನಮಗೆ ಹೇಳಿಕೊಟ್ರು. ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ, ಕಳರಿಪಟ್ ಅಂದ್ರೆ ಏನದು? ಇದು ಒಂದು ಕೇರಳದ ಒಂದು ಕಲೆ. ಇದು ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಸಾಮಾನ್ಯ ತಾಲೀಮು ಪ್ರದರ್ಶನ ಅಂತಲೇ ಹೇಳ್ತಾರೆ. ಒಂದು ರೀತಿಯ ಬೆಂಕಿ ಆಟ, ಅದರಲ್ಲಿ ಎಲ್ಲ ಬರ್ತದೆ, ಬರೀ ಬೆಂಕಿ ಆಟ ಅಲ್ಲ, ಕತ್ತಿಯ ಆಟಗಳು, ಕತ್ತಿ ವರಸೆ ಇಂಥದ್ದೆಲ್ಲ ಬರ್ತದೆ. ಮತ್ತೆ ಇದು ಇದು ಜಿಂಕೆಯಿಂದ ಬಂದಂತ ಕೊಂಬನೊಂದು ತಯಾರಿಸಿ ಅದರಲ್ಲಿ ಇದು ಪೆಟ್ಟು ಕೊಡುವಾಗ ಅದರಲ್ಲಿ ತಡೆಯುವಂತದ್ದು ಅಂತದ್ದೆಲ್ಲ. ಮತ್ತೆ ಕುಸ್ತಿ ಉಂಟಲ್ಲ, ಅದು ಕೂಡ ಇದರಲ್ಲಿ ಬರ್ತದೆ. ಅದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಯಾವ ರೀತಿ ನಮ್ಮನ್ನು ಒಂದು ಸೇಫ್ ಮಾಡ್ಲಿಕ್ಕೆ ಬೇಕಲ್ಲ, ಮತ್ತೆ ಒಂದು 4-5 ಜನ ಬಂದಾಗ ನಾವು ಹೇಗೆ ಅದರಲ್ಲಿ ಅವರಿಂದ ರಕ್ಷಣೆ ಮಾಡುವಂತದ್ದು, ಇಂಥದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಮತ್ತೆ ಬೇರೆ ಬೇರೆ ಉಂಟಲ್ಲ, ಈಗ ಇದು ಈಗಲ್ಲ ಸೋನಿ ಇದರಲ್ಲೆಲ್ಲ ಕಾಣ್ತಾ ಉಂಟು, ಈ ಜಂಪ್ ಮಾಡುವಂತದ್ದು, ಇದು ಚಕ್ರಾಸನ, ಅದರಲ್ಲಿ ಹಿಂದಕ್ಕೆ ಜಂಪ್, ಮುಂದಕ್ಕೆ ಜಂಪ್, ಪಲ್ಟಿ ಹೊಡೆಯುವುದು ಅಂತ ಹೇಳ್ತೇವಲ್ಲ, ಅಂಥದನ್ನೆಲ್ಲ ಹೇಳಿಕೊಟ್ರು. ಅದೆಲ್ಲ ನಮಗೊಂದು ಆವಾಗ ನಮಗೆ ಅದರ ಬಗ್ಗೆ ಏನಷ್ಟು ದೊಡ್ಡ ಯಾಕೆ ಈಗ ಪ್ರದರ್ಶನ ಅಂತೇಳಿ ಅಷ್ಟೇ ಹೊರತು ನಮಗೆ ಅದರ ಬಗ್ಗೆ ಏನು ಪ್ರಯೋಜನ, ನಮ್ಮ ಆರೋಗ್ಯಕ್ಕೆ ಏನು ಪ್ರಯೋಜನ ಅಂತ ಹೇಳುವುದು ಆವಾಗ ನಮಗೆ ಅಷ್ಟು ಗೊತ್ತಿರಲಿಲ್ಲ. ಅದೆಲ್ಲ ಸ್ವಲ್ಪ ನಿಧಾನವಾಗಿ ನಮಗೆ ಅದನ್ನು ಅದರೊಳಗೆ ಮತ್ತು ಕಲಿತಾಗ ಮಾತ್ರ ನಮಗೆ ಗೊತ್ತಾಗುವಂಥದ್ದು. ಸಾಮಾನ್ಯವಾಗಿ ಈಗ ದೇವಸ್ಥಾನದ ಒಂದು ಜಾತ್ರೆಯ ಸಂದರ್ಭದಲ್ಲಿ ಇಂಥದ್ದೆಲ್ಲ ಪ್ರದರ್ಶನ. ಮತ್ತೆ ಶಾಲೆಗಳಲ್ಲಿ ಧರ್ಮಸ್ಥಳದಲ್ಲಿ ಲಕ್ಷೋದೀಪೋತ್ಸವ ಇತ್ತಲ್ಲ, ಅದಕ್ಕೆ ನಾನು ಹೋಗಿದ್ದೆ. ಅದರಲ್ಲಿ ನನಗೆ ತುಂಬಾ ಅಲ್ಲಿ ವೀರೇಂದ್ರ ಹೆಗ್ಗಡೆಯವರು ಮತ್ತೆ ಆವತ್ತು ತುಂಬಾ ಜೈನ ಮುನಿಗಳು ಬಂದಿದ್ರು, ಅವರೆಲ್ಲ ಭಾರಿ ಅವರಿಗೆ ಖುಷಿಯಾಗಿದೆ. ಅದರಲ್ಲಿ ಒಂದು ಪ್ರದರ್ಶನ ಅಂದ್ರೆ ಇದು ವ್ಯಕ್ತಿಗತವಾಗಿ ಒಬ್ಬೊಬ್ಬರೇ ಮಾಡುವಂತ ಅಲ್ಲ, ಎಲ್ಲರೂ ಅದರಲ್ಲಿ ತುಂಬಾ ಜನರು ಇರ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಐಟಮ್ ಅನ್ನು ಕೊಡ್ತಾರೆ, ಎಲ್ಲರೂ ಒಂದೇ ಮಾಡುದಿಲ್ಲ. ಗೊತ್ತಿದ್ರು ಕೂಡ ನಮಗೆ ಒಂದು ಗೊತ್ತಿದ್ರು ಕೂಡ ನಮಗೆ ಒಬ್ಬೊಬ್ಬರಿಗೆ ತುಂಬಾ ಜನ, ಒಂದು 10-25-30 ಜನ ಇದ್ರೆ ಅವರು ಎಲ್ಲರಿಗೂ ಅವಕಾಶ ಸಿಗ್ಬೇಕು. ಆವಾಗ ಒಂದೊಂದು ಐಟಮ್ ನನಗೆ ಹೆಚ್ಚಾಗಿ ಯೋಗವನ್ನೇ ಕೊಡ್ತಾ ಇದ್ರು. ಅಂದ್ರೆ ಈಗ ಯೋಗಾಸನ ಜೊತೆಗೆ ನೀವು ಈ ಕತ್ತಿ ಆಟ ಮತ್ತೆ ಅನುಭವ ಇದೆ. ನನಗಿಂತ ಹೆಚ್ಚಿಗೆ ನನ್ನ ಅಣ್ಣನಿಗೆ ತುಂಬಾ ಅನುಭವ ಇದರಲ್ಲಿ, ಅಂದ್ರೆ ಈ ಕತ್ತಿ ಆಟಗಳು ಮತ್ತೆ ಇದು ಈಗ ಹೆಗಲಲ್ಲಿ ತಲೆಯಲ್ಲಿ ಎಲ್ಲ ಸೌತೆಕಾಯಿ ಇಡುವುದು, ಅದನ್ನು ಕಡಿಯುವಂತದ್ದು, ಓಡ್ತಾ ಬಂದು ಕಡಿಯುವಂತದ್ದು, ನಿಂಬೆ ಹಣ್ಣು ಕಡಿಯುವಂತದ್ದು, ತಲೆಯ ಮೇಲೆ ಇಟ್ಟು ತಲೆ ಮೇಲೆ ಕುಂಬಳಕಾಯಿಯನ್ನು ಕಡಿಯುವಂತದ್ದು, ಹೌದು ಹೌದು, ಅಂತದನ್ನೆಲ್ಲ ಅವ್ನು ಮಾಡ್ತಾ ಇದ್ದ. ಅದೇ ಅಷ್ಟು ಕಷ್ಟದ್ದೆಲ್ಲ ನಾನು ಮಾಡ್ತಾ ಇರ್ಲಿಲ್ಲ, ನನಗೆ ಅದು ಗೊತ್ತಿಲ್ಲ. ಈ ಸಣ್ಣ ಸಣ್ಣ ನನಗೆ ಯೋಗ ಮತ್ತೆ ಈ ಬೆಂಕಿ ಆಟಗಳು ಮತ್ತೆ ತಂದೆಯವರ ಒಟ್ಟಿಗೆ ನನ್ನದು ತುಂಬಾ ಐಟಮ್ ಇತ್ತು. ಬೇರೆ ಬೇರೆ ಜಂಪ್ಗಳು, ಹತ್ತುವಂಥದ್ದು ಕೆಳಗೆ ನೆಲದಿಂದ ಜಂಪ್ ಮಾಡಿ ಹೆಗಲಿಗೆ ಹತ್ತುವಂಥದ್ದು ಆ ಥರ ಅಲ್ಲ. ಮತ್ತು ಯೋಗದಲ್ಲಿ ಈಗ ಚಕ್ರಾಸನ ಮಾಡುವಂಥದ್ದು, ಅದರಲ್ಲಿ ಚಕ್ರಾಸನ ಮಾಡಿ ಹಿಂದೆ ನಮ್ಮ ಕಾಲಿನ 2 ಕಾಲಿನ ಮಧ್ಯದಲ್ಲಿ ಟವೆಲ್ ಇಡುವಂಥದ್ದು, ಆ ಟವೆಲನ್ನು ಎತ್ತಬೇಕು, ಕಚ್ಚಿ ತೆಗೆಯುವಂಥದ್ದು. ಮತ್ತು ಇದು ಸಣ್ಣ ಒಂದು ಕೋಲನ್ನು ಹಿಡಿದು ಕೈಯನ್ನು ಮಡಚದೇ ಹಿಂದಕ್ಕೆ ತಕ್ಕೊಂಡೋಗಿ ವಾಪಸ್ ಮುಂದಕ್ಕೆ ತರುವಂಥದ್ದು ಅಂಥದ್ದೆಲ್ಲ ಇತ್ತು. ಈಗಂತ ಅದನ್ನೆಲ್ಲ ಮಾಡಲಿಕ್ಕೆ ಆಗುವುದಿಲ್ಲ, ಯಾಕಂತೇಳಿ ನಮ್ಮ ಒಂದು ಪ್ರಾಯ ಉಂಟಲ್ಲ, ನಾವು ಹೇಳಿದಾಗೆ ಕೇಳುವುದಿಲ್ಲ. ಮತ್ತೆ ಒಮ್ಮೆ ಅದನ್ನು ನಿಲ್ಲಿಸಿದ್ರೆ ನಮ್ಮ ಶರೀರ ಬೇಕಾದ ಹಾಗೆ ಅದಕ್ಕೆ ಬಗ್ಗುವುದಿಲ್ಲ. ಈಗ ಸ್ವಲ್ಪ ಈ ಯೋಗಾಸನದ ಬಗ್ಗೆ ಹೇಳಿ. ಕಳೆದ 5-6 ದಶಕಗಳಿಂದ ನೀವು ಯೋಗಾಸನ ಮಾಡಿಕೊಂಡು ಪ್ರತಿನಿತ್ಯವೂ ಕೂಡ ನೀವು ಮಾಡಿಕೊಂಡು ಬಂದಿದ್ರಿ. ಯಾವ ಯಾವ ಯೋಗಾಸನವನ್ನು ಮಾಡ್ತೀರಿ ಮತ್ತೆ ಏನೇನು ಅನುಕೂಲತೆಗಳಿದೆ? ಎಷ್ಟು ಅವಧಿಯ ಒಂದು ಯೋಗಾಸನವನ್ನು ನೀವು ಮಾಡ್ತೀರಿ ಪ್ರತಿನಿತ್ಯ? ಪ್ರತಿನಿತ್ಯ ನನ್ನೊಂದು 25-30 ಮಿನಿಟ್ ಅಷ್ಟೇ, ಅದರಿಂದ ಜಾಸ್ತಿ ನನಗೆ ಮಾಡಲಿಕ್ಕೆ ಸಮಯ ಸಾಕು. ನಮ್ಮ ಕೃಷಿಯಲ್ಲಿ ಹಾಗೆ ಅಲ್ಲ, ಸಮಯ ಸಾಕಾಗುದಿಲ್ಲ. ಸಣ್ಣ ಸಣ್ಣ ಇದು ಆಸನಗಳು, ಪಶ್ಚಿಮೋತ್ತಾಸನ, ಶೀರ್ಷಾಸನ. ಶೀರ್ಷಾಸನ ಡೈಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಕೆಲಸದ ಆಯಾಸ ಇರ್ತದೆ, ಅಂತದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಡಾಕ್ಟರ್ಗಳು ಹೇಳ್ತಾರೆ ಅಂತ ಕಷ್ಟ ಕಷ್ಟದನ್ನು ಮಾಡಬೇಡಿ. ಯಾವಾಗ ನಮಗೆ ಶರೀರದಲ್ಲಿ ಆಯಾಸ ಇರ್ತದೆ ಅಲ್ಲ, ಆವಾಗ ನಾವು ನಮ್ಮ ಶರೀರಕ್ಕೆ ಬೇಕಂತ ಎಕ್ಸರ್ಸೈಸ್ಗಳನ್ನು, ಸುಲಭ ಸುಲಭದ ಯೋಗಾಸನಗಳನ್ನು ಮಾಡಬೇಕು. ಜೊತೆಗೆ ಪ್ರಾಣಾಯಾಮ ಧ್ಯಾನ, ನಾನದು ಈ ರೇಖಿ ಚಿಕಿತ್ಸೆ ಅಂತ ಉಂಟಲ್ಲ ಅದರಲ್ಲಿ ಆಮೇಲೆ ಮಾತನಾಡುವ. ಇದರಲ್ಲಿ ಉಂಟಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನ ಉಂಟು. ಯಾವ ರೀತಿ? ಯಾವ ರೀತಿ ಅಂದ್ರೆ, ಈಗ ನಮಗೆ ಈ ಬಿ ಪಿ ಶುಗರು ಇಂಥದ್ದರೆಲ್ಲ ತುಂಬಾ, ನನಗೀಗ ಇಷ್ಟರವರೆಗೆ ಬಿ ಪಿ ಶುಗರ್ 62 ವರ್ಷ, ನನಗೆ ಯಾವ್ದು ಬರಲಿಲ್ಲ. ಒಳ್ಳೆಯ ಸುದ್ದಿ. ಮತ್ತೆ ಈಗ ಎಂತ ಹೇಳಿದ್ರೆ, ನಿರಂತರವಾಗಿ ನಾವು ಉಂಟಲ್ಲ ದಿನವಿಡೀ ಅದೊಂದು ಯಾವ್ದಾದ್ರೂ ಒಂದು ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬೇಕು. ಆವಾಗ ನಮಗೆ ನಮ್ಮ ಮನಸ್ಸು ನಮ್ಮ ಈ ಕೆಲಸದ ಕಡೆಗೆ ಹೋಗ್ತದೆ, ನಮ್ಮ ಈ ಬಾಕಿ ಸಮಸ್ಯೆಗಳ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ಕೂಡ ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ಆವಾಗ ನಮ್ಮ ಆರೋಗ್ಯ ತನ್ನಿಂತಾನೆ ಸರಿಯಾಗ್ತದೆ. ಅದರ ಒಟ್ಟಿಗೆ ನಮ್ಮ ಈ ಯೋಗ ವ್ಯಾಯಾಮ ಇಂಥದ್ದು ಕೂಡ. ಈಗ ನೀವೇನೋ ನಿಮ್ಮ ತಂದೆಯಿಂದ ಹಿರಿಯರಿಂದ ಕಲ್ತ್ರಿ, ನಿಮ್ಮ ಮಕ್ಕಳಿಗೂ ಕೂಡ ಇದನ್ನ ಕಲಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ? ನಮ್ಮ ಮಕ್ಕಳಿಗೆಲ್ಲ ಯೋಗಾಸನ ಬರ್ತದೆ, ಅವರೆಲ್ಲ ಈ ರೇಖಿ ಚಿಕಿಯನ್ನು ಕಲ್ತಿದ್ದಾರೆ. ಅದರಲ್ಲಿ ಮಾಸ್ಟರ್ ಡಿಗ್ರಿ ಮಾತ್ರ ತಗೊಳ್ಳಿಲ್ಲ, ನಾನು ಅದನ್ನು ತಕೊಂಡಿದ್ದೇನೆ ಮಾಸ್ಟರ್ ಡಿಗ್ರಿ. ಅದೇ ಯಾವುದನ್ನು ಕೂಡ ನಾನು ಪ್ರೊಫೆಷನಲ್ ಆಗಿ ಉದ್ಯೋಗ ಅಂತ ಹೇಳಿ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಹೇಳಿದ್ರಿ, ಈಗ ರೇಖಿ ಚಿಕಿತ್ಸೆ ಅಂದ್ರೆ ಏನು, ಅದರ ಒಂದು ಮಹತ್ವ ಏನು, ಹೇಗೆ ಕೊಡುವಂತಹದ್ದು, ಯಾರಿಗೆ ಕೊಡುವಂತಹದ್ದು? ಈಗ ರೇಖಿ ಚಿಕಿತ್ಸೆ ಅಂತ ಹೇಳಿದ್ರೆ ಅದು ನಿಜವಾಗಿ ಒಂದು ದೈವಿಕ ಶಕ್ತಿ, ಇಡೀ ಬ್ರಹ್ಮಾಂಡದಲ್ಲಿ ಇರುವಂತ ಒಂದು ಶಕ್ತಿ. ಆ ಶಕ್ತಿಯನ್ನು ನಾವು ಫಸ್ಟ್ ನಾವು ಪಡ್ಕೊಳ್ಬೇಕು. ಪಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ಅದಕ್ಕೆ ಸಾಧನೆ ಮಾಡಬೇಕು. ಬೆಳಿಗ್ಗೆ ಸ್ವಲ್ಪ ಯಾವ್ದಾದ್ರು ಒಂದು ಸಮಯ ನಿಗದಿ ಮಾಡಿಕೊಳ್ಬೇಕು. ಸಂಜೆ ಯಾವಾಗ್ಲೂ ವಾತಾವರಣದಲ್ಲಿ ಅಂದ್ರೆ ಕಲುಷಿತ ಇರ್ತದೆ, ಆಗ ನಮಗೆ ಏಕಾಗ್ರತೆ ಬರುವುದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಬೆಳಿಗ್ಗೆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಎದ್ರೆ ಅದು ತುಂಬಾ ಪ್ರಯೋಜನ ಆಗ್ತದೆ. ಅದಂತಲ್ಲ ಒಂದು ಧ್ಯಾನ ಮಾಡುವಂತದ್ದು, ಆ ಧ್ಯಾನ ಮಾಡುವಾಗ ನಮಗೆ ಆ ಶಕ್ತಿ ಬರುವಂತದ್ದು ನಮಗೆ ಅನುಭವ ಆಗ್ತದೆ. ನಾವು ಅನುಭವ ಆದ ನಂತರ ನಾವು ಅದನ್ನು ಇನ್ನೊಬ್ಬರಿಗೆ ಕೊಡ್ಬೋದು. ಇನ್ನೊಬ್ಬರಿಗೆ ಅಂದ್ರೆ ಯಾರು ಹುಷಾರಿಲ್ಲ, ಅವರಿಗೆ ಅಲ್ಲಿ ಯಾವ್ದೊಂದನ್ನು ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ಅಥವಾ ಅವರಿಗೊಂದು ಯಾವ್ದೋ ಒಂದು ಈಗ ಒಂದು ಕೆಲಸದ ನಿಮಿತ್ತ ಅಥವಾ ಒಂದು ಇಂಟರ್ವ್ಯೂ ಉಂಟು ಅವರಿಗೆ, ಆವಾಗ ಆ ಇಂಟರ್ವ್ಯೂ ಅವ್ರು ಒಳ್ಳೇದು ಮಾಡಬೇಕು ಅಂತ ಒಂದು ಇದು ಇರ್ತದೆ. ಆವಾಗ ನಾವು ಅವರಿಗೆ ರೇಖೆಯನ್ನು ಕೊಡ್ತೇವೆ. ಆ ರೇಖೆಯನ್ನು ಕೊಡುವಾಗ ನಾವು ಯಾರೇ ಆಗಲಿ ರೇಖೆಯನ್ನು ಕೊಡಬೇಕಿದ್ರೆ ಅವರ ಮುಖವನ್ನು ಒಮ್ಮೆ ನಾವು ನೋಡಿರಬೇಕು, ಇಲ್ಲದಿದ್ದರೆ ಅವರ ಇದು ಫೋಟೋವನ್ನಾದರೂ ಒಂದು ನೋಡಿರಬೇಕು. ಇಲ್ಲದಿದ್ದರೆ ಈಗ ಒಂದೇ ಹೆಸರಿನ ಒಂದು 2-3 ವ್ಯಕ್ತಿಗಳಿರ್ತಾರೆ, ಯಾರ್ಯಾರಿಗೂ ಆ ರೇಖೆ ಹೋಗ್ತದೆ. ರೇಖೆ ಆ ಪರ್ಫೆಕ್ಟ್ ಆಗಿ ಆ ವ್ಯಕ್ತಿಗೆ ಹೋಗ್ಬೇಕು ಅಂತೇಳಿ ಆದರೆ ನಾವು ಅವರನ್ನು ನೆನೆಸಿ ಆ ಚಿಕಿತ್ಸೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡಬೇಕು. ಈಗ ಎಷ್ಟು ದೂರ ಇದ್ರೂ ಆಗ್ತದೆ, ಆ ರೀತಿಯಲ್ಲಿ ಟೆಲಿಮೆಡಿಸಿನ್ ಇದು. ಹೌದು, ಅದನ್ನ ನಾವು ಅಲ್ಲಿ ಮಾತ್ರ ಅವರ ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ನಾವು ಹೇಳಬೇಕು. ಮತ್ತೆ ಯಾವುದೇ ಆದ್ರೂ ಕೂಡ ಅವರ ಈಗ ಕೆಲವೊಂದು ಸಲ ಏನಾಗಿರ್ತದೆ ಅಂತ ಹೇಳಿದ್ರೆ, ಅವರ ಒಂದು ಜೀವನದಲ್ಲಿ ಅದು ಅಂದೊಂದು ಅನುಭವಿಸುವಂತದ್ದು ಅಂತಲೇ ಇರ್ತದೆ. ಅದನ್ನು ಒಂದು ಸ್ವಲ್ಪ ಆದ್ರೂ ಅವರು ಅನುಭವಿಸಬೇಕಾಗ್ತದೆ. ಅದನ್ನು ನಮಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ಆಯುಷ್ ಅದು ನಮ್ಮ ಕೈಯಲ್ಲಿಲ್ಲ, ಆಯುಷ್ ಕೂಡ ನಮ್ಮ ಕೈಯಲ್ಲಿಲ್ಲ. ಆದ್ರೆ ನಮಗೆ ಒಂದು ಅದನ್ನು ಏನು ಒಂದು ಅದನ್ನು ಸಮಾಧಾನವಾಗಿ ಅದನ್ನು ತೆಕ್ಕೊಂಡು ಹೋಗುವಷ್ಟು ಮನಸ್ಸಿಗೆ ಅದು ಶಕ್ತಿ ಕೊಡ್ತದೆ. ಸಾಮಾನ್ಯ ಯಾವ ಯಾವ ಆರೋಗ್ಯ ಸಮಸ್ಯೆಗಳಿಗೆ ರೇಖೆ ಚಿಕಿತ್ಸೆಯನ್ನು ಕೊಡಬಹುದು? ಅದು ಎಲ್ಲ ಆರೋಗ್ಯದ ಇದಕ್ಕೆ ಕೂಡ ಕೊಡಬಹುದು. ಯಾವ್ದಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಯಾವುದು ಇಲ್ಲ. ಈಗ ಒಂದು ಆಪರೇಷನ್ ಅವನು ಥಿಯೇಟರ್ನಿಗೆ ಹೋಗ್ತಾನೆ, ಆವಾಗ ಅವನಿಗೆ ಒಂದು ಧೈರ್ಯ ಬೇಕು, ಮಾನಸಿಕವಾಗಿ ಒಂದು ಧೈರ್ಯ ಬೇಕು. ಮತ್ತೆ ಅವನು ಅಲ್ಲಿಂದ ಹೊರಗೆ ಬಂದಾಗ ಅವನಿಗೆ ಒಂದು ತುಂಬಾ ಪೇನ್ ಆಗಿರ್ತದೆ. ಆ ಪೇನ್ ಅನ್ನು ಒಂದು ನಾವು ಅವನಿಗೆ ಒಂದು ಒಂದು ಅದರ ಪೇನ್ ನಮಗೆ ತಡ್ಕೊಳ್ಳುವಾಗ ಆಗ್ಬೇಕು. ಅಂತ ಅಂತದಕ್ಕೆಲ್ಲ ರೇಖೆ ಮಾಡಬಹುದು. ಅಥವಾ ಅದೇ ನಾನು ಇಂಟರ್ವ್ಯೂ, ಈ ಒಂದು ಎಕ್ಸಾಮ್ ಆಗ್ತಾ ಉಂಟು ಒಬ್ಬನಿಗೆ, ಭಯದ ವಾತಾವರಣ ಇದ್ದಾಗ ಮತ್ತೊಂದು ನಾವು ಒಂದು ಎಕ್ಸಾಮ್ ಆಗ್ತಾ ಉಂಟು, ನಮ್ಮ ಯಾರು ಹೇಳ್ತಾರಲ್ಲ ನಿಮಗೆ ನನಗೆ ಒಂದು ರೇಖೆ ಮಾಡ್ತೀರಾ ಅಂತ ಕೇಳ್ತಾರೆ. ಆವಾಗ ನಾವು ಏನು ಹೇಳ್ತೇವೆ, ಹಾ ಮಾಡ್ತೇನೆ, ಎಲ್ಲಿ ಏನು ಅಂತ ಎಲ್ಲ ಕೇಳಿರ್ತೇವೆ. ಮತ್ತೆ ಅಲ್ಲಿಗೆ ನಾವು ಆ ಮಕ್ಕಳಿಗೆ ಅವರಿಗೆ ಒಂದು ಅವರ ಮಾನಸಿಕ ಪರೀಕ್ಷೆಗೆ ಹೋಗುವುದಕ್ಕೆ ಅರ್ಧ ಗಂಟೆ ಮೊದಲು ಅಲ್ಲ, ಪರೀಕ್ಷೆ ಮಾಡುವಾಗಲೂ ಪರೀಕ್ಷೆಯನ್ನು ಬರಿತಾ ಇರುವಾಗಲೂ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅವನ ಚಕ್ರಗಳಿಗೆ ಶಕ್ತಿ ಬೇಕು. ಈ ರೇಖೆಯಲ್ಲಿ ಮೇನ್ ಆಗಿ ಏನು, ನಮ್ಮ 7 ಚಕ್ರಗಳಿಗೆ ಶಕ್ತಿಯನ್ನು ಕೊಡುವಂಥದ್ದು. ಎಲ್ಲ ಆ ಚಕ್ರದ ಪ್ರತಿಯೊಂದು ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಬೇಕು. ಬಹುಶಃ ಕೇಳುಗರಲ್ಲಿ ಒಂದು ಕುತೂಹಲ ಇರಬಹುದು, ನನಗೆ ಪ್ರಶ್ನೆಗೆ ಉತ್ತರವೂ ಕೂಡ ಬರ್ತದೆ ಇದರಲ್ಲಿ ಅಂತ. ಸರಿ, ಈಗ ಆ ರೇಖಿ ಚಿಕಿತ್ಸೆ ಅಲ್ಲದೆ ಮುದ್ರಾ ಚಿಕಿತ್ಸೆಯ ಬಗ್ಗೆಯೂ ಕೂಡ ನೀವು ಅಧ್ಯಯನ ಮಾಡಿದ್ದೀರಿ. ಚಿಕಿತ್ಸೆ ಎಲ್ಲ ನಾನು ತುಂಬಾ ಅದರಲ್ಲಿ ಏನು ಸ್ಟಡಿ ಮಾಡಲಿಲ್ಲ, ಸ್ವಲ್ಪ ಸ್ವಲ್ಪ ನಮ್ಮ ನಿತ್ಯ ಜೀವನಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಈಗ ವಾಯುಮುದ್ರೆ, ಅಪಾನ ಮುದ್ರೆ, ಪ್ರಾಣ ಮುದ್ರೆ ಹೀಗೆ ಅಂದ್ರೆ ಯೋಗಾಸನ ಮಾಡೋದ್ರ ಜೊತೆ ಜೊತೆಗೆ ಮುದ್ರೆಯನ್ನು ಕೂಡ ಮಾಡ್ಕೊಳ್ತೇನೆ. ಮುದ್ರೆಯನ್ನು ನಾನು ಡೈಲಿ ಮಾಡುದಿಲ್ಲ ಯಾವಾಗ ಅಗತ್ಯ ಉಂಟು. ಈಗ ಮುದ್ರೆ ನಮಗೆ ತಲೆನೋವು ಇದೆ ಅಂತ ಸಂದರ್ಭದಲ್ಲಿ ಅದುವೇ ಅಕ್ಯುಪಂಕ್ಚರ್ ಅದನ್ನು ಕಲಿತಿದ್ದೇನೆ. ಅದರಲ್ಲಿಯೇ ನನಗೆ ಇದು ಎರಡರಲ್ಲಿಯೂ ಕಡಿಮೆ ಆಗದಿದ್ರೆ ಮುದ್ರೆ. ಮತ್ತೆ ನಾನು ಎಲ್ಲಿಯೇ ಇದು ಎಂತ ಹೇಳಿದರೆ ಯಾವಾಗ್ಲಿ ಎಲ್ಲಿಗೆ ಹೋಗ್ಲಿ ಅಲ್ಲಿ ಮನೆಯಲ್ಲಿರ್ಲಿ ಅಥವಾ ಮನೆಯಲ್ಲಿರುವಾಗಲ್ಲ ದೇವರ ಒಂದು ಯಾವ್ದಾದ್ರು ಒಂದು ದೇವರ ಒಂದು ನಮ್ಮ ಸಹಸ್ರ ನಾಮಗಳು ಬರ್ತವೆ ಅದನ್ನೆಲ್ಲ ಬೈಹಾರ್ಟ್ ಕಲ್ತು ಅದನ್ನೆಲ್ಲ ಹೇಳ್ತಾ ಇರೋದು. ಮತ್ತೆ ಬೆಳಿಗ್ಗೆ ಹಾಗೆ ಒಂದು 8 ಗಂಟೆಯಿಂದ 9 ಗಂಟೆವರೆಗೆ ವೇದ ಕೇಳುವಂತದ್ದು, ಬೆಳಿಗ್ಗೆ 6:30ರಿಂದ 8 ಗಂಟೆವರೆಗೆ ರೇಡಿಯೋ ಕೇಳುವಂತದ್ದು, ಅದು ಆ ತರ ಒಂದು 9:30ರಿಂದ 9:30 ಒಂದು ಭಜನೆ ಅದನ್ನೆಲ್ಲ ಅದು ಪುಟ ಬರ್ತಿಂದ ಒಂದು ಲೈವ್ ಬರ್ತಾ ಇದೆ. 24 ಗಂಟೆಯೂ ಕೂಡ ಆದಷ್ಟು ಚಟುವಟಿಕೆಯಿಂದ ಇರೋದು. ಈ ಅಕ್ಯುಪ್ರೆಷರ್ ಬಗ್ಗೆ ಹೇಳಿ, ಏನಿದು ವಿಶೇಷತೆ? ಇದು ಅಕ್ಯುಪ್ರೆಷರ್ ಅಂದ್ರೆ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಅಂತ ಹೇಳಿ. ಓ, ನಮ್ಮ ಕೈಯಲ್ಲಿ ನಮ್ಮ ಕೈ. ಅದನ್ನ ಅದೊಂದು ದೇವೇಂದ್ರ ವೋರಾನ್ ಅಂತ ಹೇಳುವಂತ ಡಾಕ್ಟರ್ ಅವರು ಬರೆದ ಪುಸ್ತಕವನ್ನು ನಾನು ರೆಫರ್ ಮಾಡಿ ಕಲ್ತದ್ದು. ಅದೇನು ನಮ್ಮ ಅಂಗೈ ಮತ್ತೆ ನಮ್ಮ ಕಾಲುಗಳಲ್ಲಿ ಇರುವಂತಹ ಬಿಂದುಗಳು, ಆ ಬಿಂದುಗಳನ್ನು ಒತ್ತಿದಾಗ ನಮಗೆ ಫಸ್ಟ್ ಫಸ್ಟಿಗೆ ನಮಗೆ ಬಿಂದುಗಳನ್ನು ಒತ್ತುವಾಗ ನಮಗೇನು ಗೊತ್ತಾಗುದಿಲ್ಲ ಎಂತ ಒಂದು ಅಂತೇಳಿ ಹೇಳಿ, ಆಗ ಜನರಿಗೆ ಕೂಡ ಹಾಗೆ ಆಗ್ತದೆ, ಏನು ಅದೆಂತ ಹೊಟ್ಟೆ ಒಳಗಿದ್ದದ್ದು ಕೈಯಲ್ಲಿ ಕಡಿಮೆ ಆಗ್ತದ ಅಂತೇಳಿ ಹೇಳುವವರು ಇದ್ದಾರೆ. ಹಾಗಲ್ಲ, ಪ್ರತಿಯೊಂದು ನಮ್ಮ ಅಂಗೈಯಲ್ಲಿ ಕಾಲಿನಲ್ಲಿ ಎಲ್ಲ ಈಗ ಹೊಟ್ಟೆ ಭಾಗ ಹೃದಯ ಮತ್ತು ಪಿತ್ತಕೋಶ ನಮ್ಮ ನಿರ್ನಾಳ ಗ್ರಂಥಿಗಳು ಇದರೆಲ್ಲ ಬಿಂದುಗಳು ಕೂಡ ನಮ್ಮ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ಉಂಟು. ಅದನ್ನು ಎಷ್ಟು 1-2 ಮಿನಿಟ್ ಒತ್ತಿದಾಗ ನಮಗೆ ಅದನ್ನು ಇದು ಆ ಯಾವ ನೋವು ಉಂಟು ಪಾರ್ಟಿನಲ್ಲಿ ನೋವು ಉಂಟು ಅದು ಕಡಿಮೆ ಆಗ್ತದೆ. ಅದರ ಉದಾಹರಣೆ ಹೇಳಿ. ಈಗ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ಹೇಳಿ ಹೇಳುವ, ಗ್ಯಾಸ್ಟ್ರಿಕ್ ಈಗ ಅದು ಸಾಮಾನ್ಯ ಗ್ಯಾಸ್ಟ್ರಿಕ್ ಆಗುವಂಥದ್ದು. ಅದು ಎಲ್ಲಿ ಬರ್ತದೆ ಗ್ಯಾಸ್ಟ್ರಿಕ್ ಆಗುವಾಗ? ಒಂದು ಹೊಟ್ಟೆಯಲ್ಲಿ ಬರ್ತದಲ್ಲ, ಹೊಟ್ಟೆಯಲ್ಲಿ ಆ ಹೊಟ್ಟೆಯ ಜಾಗದಲ್ಲಿ ನಾವು ಪ್ರೆಸ್ ಮಾಡಬೇಕು. ಹೊಟ್ಟೆ ಒತ್ತದಲ್ಲ, ಹೊಟ್ಟೆ ಒತ್ತದಲ್ಲ, ಕೈಯ ಆ ಬಿಂದುವಿನಲ್ಲಿ ಒತ್ತದೆ. ಕೈಯಲ್ಲಿ ಕೈಯಲ್ಲಿ ಇಲ್ಲಿ ಹೊಟ್ಟೆ ಪಾರ್ಟ್ ಇಲ್ಲಿ. ಅದು ಅಂದ್ರೆ ಕೆಲವರು ಪಾಯಿಂಟ್ ಅನ್ನು ಸ್ವಲ್ಪ ವ್ಯತ್ಯಾಸ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ನಾನು ಈ ಪುಸ್ತಕವನ್ನು ರೆಫರ್ ಮಾಡಿ ಕಲ್ತದ್ದು. ಇದ್ರ ಜೊತೆಗೆ ಕೃಷಿಯಲ್ಲಂತೂ ಹೇಗೂ ತೊಡಗಿಸಿಕೊಂಡಿದೆ ಅದರ ಬಗ್ಗೆ ಆಮೇಲೆ ಮಾತನಾಡುವ. ಆ ಹೊಲಿಗೆಯಲ್ಲಿಯೂ ಕೂಡ ಆಸಕ್ತಿಯನ್ನು? ಹೊಲಿಗೆ ನಾನು, ಹೌದು, ಹೊಲಿಗೆ ನಾನು ನನಗೆ ಬೇಕಾದಂತಹ ನನ್ನ ಇದು ಬ್ಲೌಸು ಲಂಗ ಮತ್ತೆ ಮಕ್ಕಳಿಗೆ ಎಲ್ಲ ನಾನೇ ಹೊಲಿಯುವಂತದ್ದು. ಸ್ವಾವಲಂಬಿ ಸ್ವಾವಲಂಬಿ ಮತ್ತೆ ಅದೇನು ಹೇಳಿದ್ದಲ್ಲ, ನಾನು ಒಂದು ಬೆಳಿಗ್ಗೆಯಿಂದ ಸಂಜೆ ತನಕ ಮಧ್ಯಾಹ್ನ ಒಂದು 1/2 ಗಂಟೆ ರೆಸ್ಟ್ ತಗೊಳ್ತೇನೆ. ಅದು ಇಡೀ ದಿವಸ ಯಾವ್ದಾದ್ರು ಒಂದು ಇದರಲ್ಲಿ ತೊಡಗಿಸಿಕೊಳ್ಳುವಂತದ್ದು. ಸತ್ಯಸಾಯಿ ಸೇವಾ ಸಮಿತಿಯಲ್ಲಿಯೂ ಕೂಡ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಂಥವರು, ಇದರ ಬಗ್ಗೆ ಹೇಳಿ, ಚಟುವಟಿಕೆ ಬಗ್ಗೆ. ಅದರಲ್ಲಿ ತುಂಬ ಸತ್ಯಸಾಯಿ ಸಮಿತಿ ಅಂತ ಹೇಳಿದ್ರೆ ಅದು ಇದು ಪ್ರಪಂಚದಲ್ಲೇ ಇರುವಂತಹದ್ದು. ಇದರಲ್ಲಿ ನಾವು ಮಾಡುವಂತದ್ದು ಬರೀ ಒಂದು ಅಳಿಲ ಸೇವೆ ಅಷ್ಟೇ. ಇದರಲ್ಲಿ ಏನಂತ ಹೇಳಿದ್ರೆ ಚಟುವಟಿಕೆ ಅಂದ್ರೆ ಇದು ಸಮಿತಿಯಲ್ಲಿ ಎಲ್ಲ ಭಜನೆ ಉಂಟು ಮತ್ತೆ ಸತ್ಸಂಗ ಇದು, ಅದರಲ್ಲಿ ವೇದದ ಬಗ್ಗೆ ಅದರ ಬಗ್ಗೆ ಉಂಟು. ಪ್ರತಿ ದಿವಸ ಒಂದೊಂದು ವಾಹಿನಿಗಳು, ಜ್ಞಾನ ವಾಹಿನಿ, ಗೀತಾ ವಾಹಿನಿ, ಹಾಗೆ ತುಂಬಾ ವಿದ್ಯಾವಾಹಿನಿ ಎಲ್ಲ ಉಂಟು. ಅದನ್ನೆಲ್ಲ ತುಂಬಾ ಇದರಲ್ಲಿ ನಮಗೆ ಅದರಲ್ಲಿ ಹೇಳ್ತಾರೆ. ನಾವು ಎಲ್ಲದಕ್ಕೂ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಈ ಕೃಷಿಯಲ್ಲಿ ಕೃಷಿಯ ಸಮಸ್ಯೆಗಳು ಹಾಗೆ ಉಂಟಲ್ಲ. ಆದ್ರೆ ಇದೊಂದು ಉಂಟಲ್ಲ, ಎಲ್ಲ ಪ್ರತಿಯೊಂದು ಹಣದ ಇದರಲ್ಲಿ ಇಲ್ಲ. ಈ ಸತ್ಯಸಾಯಿ ಸಮಿತಿ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಒಂದು ಹಣದ ವಸೂಲಿ ಇಲ್ಲ. ಇದೆಲ್ಲವೂ ಕೂಡ ಒಂದು ಸೇವಾ ಕಾರ್ಯದಲ್ಲಿ ರೂಪದಲ್ಲಿ ಹೋಗ್ತದೆ. ಹಾಗೆ ಆ ರೀತಿಯಲ್ಲಿ ಸೇವೆ ಮಾಡುವಂತದ್ದು. ಸುಮಾರು 15 ವರ್ಷ ಕಾಲ ಕರೋಪಾಡಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಇದರಲ್ಲಿಯೂ ಕೂಡ ನೀವು ನಿರ್ದೇಶಕರಾಗಿ ಮಾಡಿದ್ರಿ, ಅದರ ಅನುಭವ ಹೇಳಿ. ಅದು ನಾನು ನಿರ್ದೇಶಕಳಾಗಿ ಅದಕ್ಕೆ ಸೇರುವಾಗ ನಮ್ಮ ಆ ಬ್ಯಾಂಕ್ ಅಂತ ಹೇಳಿದ್ರೆ ಮೊದಲಿನವರು ಎಂಥದ್ದು ವ್ಯವಹಾರದಲ್ಲಿದಾಗಿ ತುಂಬಾ ಕೆಳಮಟ್ಟದಲ್ಲಿತ್ತು. ಅದನ್ನು ನಾವು ಉಂಟಲ್ಲ ನಿರ್ದೇಶಕರು, ನಮ್ಮ ತುಂಬ ಆ ನಿರ್ದೇಶಕರೆಲ್ಲ ಒಂದು ಸಹಕಾರದಿಂದ ಎಲ್ಲಿ ಅಲ್ಲಿ ಬ್ಯಾಂಕಿಗೆ ಒಂದು ಜುವೆಲ್ ಲೋನ್ ಬಂದರೂ ಕೂಡ ಅಲ್ಲಿ ಕೆಲವು ಸಲ ಹಣ ಇರ್ತಿರಲಿಲ್ಲ. ಅವಾಗ ನಾವೇ ಎಲ್ಲರೂ ಒಬ್ಬೊಬ್ಬರು ಹಣ ಹಾಕಿ ಅವರಿಗೆ ಪಾರ್ಟಿಗೆ ವಿಶ್ವಾಸ ಬರಬೇಕಲ್ಲ. ಅದು ಒಂದು ಇದು ಕೆಳಮಟ್ಟಕ್ಕೆ ಬಂದರೆ ಅದು ವಿಶ್ವಾಸ ಹೋಗ್ತದೆ ನೋಡಿ. ಒಮ್ಮೆ ವಿಶ್ವಾಸ ಹೋದರೆ ಮತ್ತೆ ಅದನ್ನು ವಿಶ್ವಾಸ ಬರಲಿಕ್ಕೆ ತುಂಬ ಕಷ್ಟ ಉಂಟು. ಆಗೇನು ನಾವೇ ಎಲ್ಲ ಹಣ ಸ್ವಲ್ಪ ಇದ್ದದನ್ನೆಲ್ಲ ಕೊಡುವಂಥದ್ದು. ಆಮೇಲೆ ಪ್ರತಿ ಹೀಗೆ ವಿಶ್ವಾಸ ಬಂದು ಬಂದು ಬಂದು ಇನ್ನು 15 ವರ್ಷದಲ್ಲಿ ನನಗೆ ಉಂಟಲ್ಲ, ಅದು ತುಂಬ ನನಗೆ ತೃಪ್ತಿ ಕೊಟ್ಟಿದೆ. ಯಾಕಂತ ಹೇಳಿದರೆ ನಾವು 15 ವರ್ಷ ನಾನು ಅಲ್ಲಿ ದುಡಿದು ಹೊರಬರುವಾಗ ನಮ್ಮ ಬ್ಯಾಂಕ್ ಅಂತ ಹೇಳಿದರೆ ಅದು ಲಾಭಾಂಶಕ್ಕೆ ಹೋಗ್ತಾ ಇದೆ, ಹೋಗ್ಲಿಕ್ಕೆ ಶುರು ಆಗಿದೆ, ತುಂಬ ಮೇಲೆ ಬಂದಿದೆ ಅದು. ಸ್ವಲ್ಪ ಕೃಷಿ ಮತ್ತು ಹೈನುಗಾರಿಕೆ ಬಗ್ಗೆ ಮಾತನಾಡುವ. ಕೃಷಿಯಲ್ಲಿಯೂ ಕೂಡ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಂತವರು. ಕಳೆದ ಒಂದು 4-5 ದಶಕಗಳಲ್ಲಿ ಹೋಲಿಸಿ ನೋಡಿದ್ರೆ ಕೃಷಿ ಯಾವ ರೀತಿ ಬದಲಾವಣೆ ಕಂಡಿದೆ, ನೀವು ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದೀರಿ? ಕೃಷಿ ಅಂದರೆ ನಾವು ತುಂಬ ಬಡ ಕುಟುಂಬದಲ್ಲಿ ಬಂದವರು, ಅದಾದ ಕಾರಣ ನಮಗೆಲ್ಲ ಕೆಲಸವನ್ನು ಅವಾಗ ನಮಗೆ ಸ್ವತಃ ಮಾಡಿಯೇ ಅನುಭವ. ಮತ್ತೆ ಆವಾಗೆಲ್ಲ ಕರೆಂಟ್ ಇರಲಿಲ್ಲ, ಇಲ್ಲ ನೀರು ಇದು ಬಾವಿಯಿಂದ ಕೆರೆಯಿಂದ ಡೀಸೆಲ್ ಇಂಜಿನ್ ಸ್ಟಾರ್ಟ್ ಮಾಡಿ ದೊಡ್ಡದಲ್ಲಿ ನೀರು ಹಾಕುವಂಥದ್ದು ಎಲ್ಲ ನಾವೇ ಮಾಡುವಂಥದ್ದು. ಗಂಡಸರೇ ಇಲ್ಲ ಅಂತ ಹೇಳಿ ಆದರೆ ನಮಗೆ ಒಂದು ಹೂತೋಟಕ್ಕೆ ತರಕಾರಿಗೆಲ್ಲ ನೀರು ಬೇಕಾದರೂ ಕೂಡ ಒಂದು ದೊಡ್ಡ ಹೊಂಡ ಮಾಡಿ ಅದರಲ್ಲಿ ಡೀಸೆಲ್ ಇಂಜಿನ್ ತೋಟದಿಂದ ಹಾಕಿ ಅದನ್ನು ಗಂಡಸರಿಲ್ಲ ಅಂತ ಹೇಳಿದರೆ ನಾನೇ ಮಾಡಬೇಕಷ್ಟೇ, ಆ ಥರ ಇತ್ತು ಕೆಲಸ ಎಲ್ಲ. ಮತ್ತೆ ಎಲ್ಲ ಕೆಲಸವನ್ನು ನಾವೇ ಮಾಡುವ ಕಾರಣ ಪ್ರತಿಯೊಂದು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಹೇಳೋ ಪ್ರಶ್ನೆಯೇ ಇಲ್ಲ. ಮತ್ತೆ ಹೈನುಗಾರಿಕೆ ಅಂತ ಹೇಳಿದ್ರೆ ದನ ಎಮ್ಮೆ ಇಂಥದ್ದನ್ನೆಲ್ಲ ಸಾಕುವುದು, ಹಾಲು ಕೊಡುವಂಥದ್ದು ಎಲ್ಲ ಇತ್ತು. ಆಮೇಲೆ ಈಗ ಈಗ ಏನಾಗ್ತದೆ, ನಮಗೂ ಕೂಡುದಿಲ್ಲ, ನನ್ನ ಯಜಮಾನರಿಗೂ ಅಷ್ಟು ಸ್ವಲ್ಪ ಅಂದ್ರೆ ಏಜ್ ಆಯ್ತಲ್ಲ, ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅವರಿಗೆ ಕೂಡ ಈ ಬಿ ಪಿ ಶುಗರ್ ಯಾವುದಿಲ್ಲ, ಅವರು ಕೂಡ ನಿರಂತರವಾಗಿ ಕೆಲಸ ಮಾಡುವಂತವರು. ಅವರಿಗೆ ಅವರು ಕೂಡ ಸುಮ್ಮನೆ ಮಧ್ಯಾಹ್ನ ಮಾತ್ರ ಒಂದು ಕಾಲು ಗಂಟೆ ರೆಸ್ಟ್ ತಗೊಳ್ತಾರೆ, ತುಂಬಾ ಕೆಲಸ ಮಾಡ್ತಾರೆ. ಮತ್ತೆ ಎಲ್ಲದಕ್ಕೂ ಒಂದು ನನಗೆ ಒಂದು ಸಪೋರ್ಟ್ ಆಗಿ ಇರ್ತಾರೆ. ಅದಕ್ಕೆ ಈ ಹಸು ಸಾಕಣೆ ಒಂದು ಕಷ್ಟ ಸುಖದ ಬಗ್ಗೆ ಹೇಳಿ. ಸಾಮಾನ್ಯವಾಗಿ ಮಲೆನಾಡು ಗಿಡ್ಡ ಅಥವಾ ಕಾಸರಗೋಡು ಗಿಡ್ಡ ತಳಿಯನ್ನು ನೀವು ಸಾಕೊಂಡಿರುವಂತವರು, ಈಗ ನಾವು ಅದನ್ನು ನಿಲ್ಲಿಸಿದ್ದೇವೆ. ಯಾಕೆಂತ ಹೇಳಿದ್ರೆ ಅದು ನಮಗೆ ಒಂದು ಎರಡು ಇದು ಕಾಸರಗೋಡು ಗಿಡ್ಡ ಮಲೆನಾಡು ಗಿಡ್ಡ ಅಲ್ಲ, ಇದು ಈಚೆ ಊರಿನ ಊರಿನದನ್ನು ಅದೇನು ಅಂತ ಹೇಳಿದ್ರೆ ಕರು ಹಾಕಿ ಒಂದು 4-5 ತಿಂಗಳೇ ಕರೆಯಲಿಕ್ಕೆ ಬಿಡುವಂತದ್ದು, ಮತ್ತೆ ಬಿಡುವುದಿಲ್ಲ. ಅವಾಗ ನಮಗೆ ಹಾಲು ಬೇರೆ ಕಡೆಯಿಂದ ತರಬೇಕು, ನಮಗೆ ಇದು ಡಿಪೋವಿಗೆ ಕನ್ಯಾನಕ್ಕೆ ಹೋಗ್ಬೇಕು, ಇಲ್ಲದಿದ್ರೆ ಬಾಯಾರು ಪದವಿಗೆ ಹೋಗ್ಬೇಕು, ತುಂಬಾ ದೂರ ಉಂಟು. ಮತ್ತೆ ಹಾಲು ತೆಕ್ಕೊಂಡು ಹೋಗ್ಲಿಕ್ಕೂ ಹಾಗೆ ನಮ್ಮ ಊರಲ್ಲಿ ನಮ್ಮ ಹಾಲು ನಾವು ವಾಹನ ಇದ್ರು ಕೂಡ ಅದನ್ನ ಸಮಯ ಬೇಕಲ್ಲ, ಅಷ್ಟು ನಮಗೆ ಜನ ಇಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಈಗೆಲ್ಲ ಕಡಿಮೆ ಮಾಡಿದ್ವಿ. ಈಗ ಒಂದು ಗಬ್ಬದ ಇದು ಸಣ್ಣ ಕರು ಮಾತ್ರ ಉಂಟು ಅಷ್ಟೇ. ಈಗ ತೋಟದಲ್ಲಿ ಏನೇನು ಚಟುವಟಿಕೆ ಮಾಡ್ತೀರಿ ಅಂದ್ರೆ, ಈಗ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನೇನು ಮಾಡ್ತೀರಿ? ಕೃಷಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರೆ ಕೊಕ್ಕೋ ಇದು ಬೆಳೆಯುವಂತದ್ದು, ಮತ್ತೆ ಇದು ಅಡಿಕೆ ತೆಂಗು ಬಾಳೆ ಎಲ್ಲ ಉಂಟು. ಮತ್ತೆ ಗೇರು, ಇದು ಗುಡ್ಡದಲ್ಲಿ ಗೇರು, ಅದು ಬೇಸಿಗೆಯಲ್ಲಿ ಅದರದ್ದೇ ಕೆಲಸ ಆಗ್ತದೆ. ಹಾಗೆ ಒಂದು ಕಾಲದಲ್ಲಿ ಕೊಕ್ಕೋವನ್ನ ಬೀಜವನ್ನ ಪ್ರತ್ಯೇಕ ಮಾಡಿ ನೀವು ಒಣಗಿಸಿ ಮಾರಾಟ ಮಾಡ್ತಾ ಇದ್ರಿ. ಹೌದು, ಈಗಲೂ ಕೂಡ ಮಾಡ್ತೀರಾ? ಇಲ್ಲ, ಈಗ ಇಲ್ಲ, ಈಗ ಅದೇ ಜನರ ಇದರಿಂದಲಾಗಿ. ಹಾ, ಹೇಳಿ ಇದರ ಬಗ್ಗೆ ಹೇಳಿ. ಒಣಗಿಸಿ ಮಾರುವುದರಿಂದ ಏನು ಅನುಕೂಲತೆ ಇದೆ? ಸ್ವಲ್ಪ ರೇಟ್ ಜಾಸ್ತಿ ಉಂಟು. ಮತ್ತೆ ಒಂದು ಇದು ಲೆಕ್ಕದ್ರಲ್ಲಿ 3 ಕೆಜಿಗೆ 1 ಕೆಜಿ ಒಣ ಬೀಜ ಬರ್ತದೆ. ಅದು ಕೆಲವು ಬೇಸಿಗೆಯಲ್ಲಿ ಅದರ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ. ನಾವು ಇದು ಮನೇಲಿ 7 ದಿನ ಅದನ್ನು ಕೊಳಿಲಿಕ್ಕೆ ಹಾಕಬೇಕು. ನೀರು ತೆಗೆದು ಅದನ್ನು ನೀರು ಹೋಗಿ ಅದನ್ನು ಕೊಳಿಲಿಕ್ಕೆ ಹಾಕಿ 8ನೇ ದಿವಸ ಅದನ್ನು ಹೊರಗೆ ಬಿಸಿಲಿಗೆ ಹಾಕುವುದು. ಮಳೆಗಾಲದಲ್ಲಿ ಮಾತ್ರ ನಾವು ಹಸಿ ಕೊಡ್ತಾ ಇರ್ತೇವೆ. ಬೇಸಿಗೆಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅದು ಬಂದ ಕೂಡಲೇ ನಾವು ಅದು ಒಣಗಿಸ್ಲಿಕ್ಕೆ ಶುರು ಮಾಡುವಂಥದ್ದು. ಈಗ ಇತ್ತೀಚೆಗೆಲ್ಲ ಈ ಅಡಿಕೆ ಒಣಗಿಸ್ಲಿಕ್ಕೆಲ್ಲ ಪ್ಲಾಸ್ಟಿಕ್ ಹಾಕಿ ಒಂದು ಗೂಡು ಅಂತೆಲ್ಲ ಮಾಡ್ತಾರಲ್ಲ, ಅದು ವ್ಯವಸ್ಥೆ ಮಾಡ್ಕೊಂಡಿದ್ರೆ? ಅದು ಮಾಡಿಕೊಂಡಿದ್ದೇವೆ, ಈಗ ನಾವು ಅದನ್ನು ಕೂಡ ತೆಗ್ದೇವೆ. ಅದು ಕೂಡ ನಮಗೆ ಯಾಕೆ ಅಂತ ಹೇಳಿದ್ರೆ ಸಾಕಾಗುದಿಲ್ಲ, ಸಣ್ಣ ಸಣ್ಣ ಗೂಡು ಮಾಡಿದ್ರೆ ಸಾಕಾಗುದಿಲ್ಲ, ದೊಡ್ಡದು ಬೇಕಾಗ್ತದೆ. ಮತ್ತೆ ಅದು ಇಡೀ ಅಂಗಳಕ್ಕೆ ಬಂದ್ರೆ ಅದು ಮತ್ತೆ ಅದನ್ನು ಪುನಃ ತೆಗೆಯುವುದು ಪುನಃ ಹಾಕುದು, ಅದೇ ಕೆಲಸ ಅಲ್ಲ. ಈಗ ಅದಕ್ಕೆ ಬೇಕಾಗಿ ನಾವು ಟ್ಯಾರಿಸ್ ಮೇಲೆ ಶೀಟ್ ಹಾಕಿ ಅದನ್ನೇ ಅದಲ್ಲೇ ಮಾಡ್ತಾರೆ, ಎರಡು ಪರ್ಮನೆಂಟ್. ಸರಿ, ಈಗ ತರಕಾರಿ ಕೃಷಿ ಬಗ್ಗೆ ಹೇಳಿ. ಈಗ ಮಳೆಗಾಲದಲ್ಲಿ ತರಕಾರಿ ಬೆಳೆಯುವಂತಹದ್ದು, ಬೇಸಿಗೆಯಲ್ಲಿ ಬೆಳೆಯುವಂತಹದ್ದು, ಏನು ವ್ಯತ್ಯಾಸ ಕಾಣ್ತದೆ? ಮತ್ತೆ ಹಟ್ಟಿ ಗೊಬ್ಬರ ಹಾಕಿ ಬೆಳೆದ್ರೆ ಏನು ಅನುಕೂಲತೆ ಇದೆ? ನೀವು ಹಟ್ಟಿ ಗೊಬ್ಬರ ಹಾಕಿದ್ರೆ ಉಂಟಲ್ಲ ಇದು ಎಂತ, ಅದಕ್ಕೆ ಬರುವಂತಹದ್ದು ರೋಗ ಇದೆಲ್ಲ ಸ್ವಲ್ಪ ಕಡಿಮೆ. ಸರಿ, ಮತ್ತೆ ಇಳುವರಿ ಜಾಸ್ತಿ ಕೊಡ್ತದೆ. ಈ ಹೊಸ ಈಟನ್ನು ಹಾಕಿದ್ರೆ ಕೂಡ ಉಂಟಲ್ಲ ಅದು ಸರಿಯಾಗಿ ಈಗ ಮೇಲೆ ಬರುವುದಿಲ್ಲ, ಹೊಸ ಈಟ ಹಾಕಿದ್ರು ಒಮ್ಮೆ ಮಾತ್ರ. ಇದನ್ನು ಒಳ್ಳೆ, ಮತ್ತೆ ಇದು ಆರೋಗ್ಯಕ್ಕೂ ಕೂಡ ಇದು ಒಳ್ಳೇದಲ್ಲ, ಆದ ಕಾರಣ ಇದನ್ನೇ ಹಾಕುವಂಥದ್ದು. ಮತ್ತೆ ನಮ್ಮ ಮನೆಯಲ್ಲಿ ಉಂಟಲ್ಲ, ವರ್ಷದ 24 ತಿಂಗಳು ತರಕಾರಿ ಇಲ್ಲ ಅಂತೇಳಿ ಇಲ್ಲ, ಅದು ನಾವು ನಮಗೆ 12 ತಿಂಗಳು ಕೂಡ ತರಕಾರಿ ಉಂಟು. ಹೌದು ಹೌದು, 12 ತಿಂಗಳು ಎಲ್ಲ ನಾವೇ ಮಾಡ್ತೇವೆ. ವರ್ಷದ 12 ಏನೇನು ತರಕಾರಿ ಬೆಳಿತೀವಿ ನಾವೀಗ? ಬೆಂಡೆ, ಬದನೆ, ತೊಂಡೆ, ಅಲಸಂಡೆ, ಪಟಕಲಗಾಯಿ, ಮತ್ತೆ ಇದು ದಾರಳೆಕಾಯಿ, ಇಷ್ಟು ಮಾಡ್ತೇವೆ ಈಗ. ಈಗ ಆಗ್ತಾ ಉಂಟು. ಈಗ ಈಗ ಪ್ರತಿ ವರ್ಷವೂ ಕೂಡ ಮಾಡುವ ತರಕಾರಿಯಿಂದ ಬೀಜವನ್ನು ನೀವು ತೆಗೆದಿಡ್ತೀರಿ? ಹಾ ಹೌದು. ಈಗ ಸಾಂಪ್ರದಾಯಿಕ ತಳಿ ಅಂತ ಉಂಟಾ, ಹೇಗೆ ಹೊಸ ಹೊಸ ತಳಿ ಉಂಟಾ? ಹೊಸ ಹೊಸ ತಳಿ ಮಾಡಿದ್ರೆ ಏನಾಗ್ತದೆ, ನಮ್ಮ ಹಳೆ ತಳಿ ಮತ್ತೆ ಹೊಸ ತಳಿ ಇದು ಮಿಕ್ಸ್ ಆಗಿ ಒಂದು ಬೇರೆ ತಳಿ ಬರ್ತದೆ. ಅದಕ್ಕೆ ಬೇಕಾಗಿ ನಾವು ಈಗ ಮೊದಲೆಲ್ಲ ಅದನ್ನ ಆ ತರ ಮಾಡಿಕೊಂಡಿದ್ದೆವು, ಅದನ್ನು ಅದೇ ಪ್ರಯೋಗ ಮಾಡಿ ಮಾಡಿ ಅದು ಈಗ ಆ ತರ ಮಾಡುದಿಲ್ಲ. ಈಗ ಯಾವ್ದಾದ್ರು ಒಂದೇ ತರ ಒಂದೇ ತಳಿ ಮಾಡುವಂತದ್ದು, ಬೇಸಿಗೆಯಲ್ಲಿ ಮತ್ತೆ ಮಳೆಗಾಲದಲ್ಲಿ ಒಂದೇ ತಳಿ. ಈಗ ಬೇಸಿಗೆಯ ತರಕಾರಿ ಬೀಜವನ್ನು ಪುನಃ ಬೇಸಿಗೆ ಹಾಕ್ಬೇಕು ಅಥವಾ ಮಳೆಗಾಲದಲ್ಲಿ ಹಾಕಬಹುದಾ? ನಾವು ಹಾಕ್ತೇವೆ ಮಳೆಗಾಲದಲ್ಲಿ. ಮಳೆಗಾಲಕ್ಕೆ ಅಂತಲೇ ಬೇರೆ ಇಲ್ಲ, ಬೇರೆ ಇಡುದಿಲ್ಲ. ಅಂದ್ರೆ ಈಗ ಈ ಒಣಗಿಸುವಂತದ್ದು ಕೂಡ ನೀವು ಮೊದಲೆಲ್ಲ ಆದ್ರೆ ನಾವು ಅಟ್ಟದಲ್ಲಿ ಹೊಗೆ ಇದರಲ್ಲಿ ಅದು ಅದು ಏನು ಇದು ಒಳ್ಳೆ ಬೀಜ ಆಗಿಸಿ ಹಾಗೆ ನಿಲ್ತಿತ್ತು. ಈಗ ಆ ಬೀಜಗಳೇನಾಗ್ತದೆ ಅದು ಹಾಳಾಗ್ತದೆ. ಎಷ್ಟು ನಾವು ಅದನ್ನು ಬಿಸಿಲಿಗೆ ಒಣಗಿಸಿ ಕಟ್ಟಿ ಇಟ್ಟರು ಕೂಡ ಪ್ಲಾಸ್ಟಿಕ್ ಅಲ್ಲಿಯೇ ಕಟ್ಟಿ ಇಟ್ಟರು ಅದು ಸರಿಯಾಗಿ ಹುಟ್ಟುದಿಲ್ಲ. ಅದಕ್ಕೆ ಅರಿಶಿನ ಪೌಡರ್ ಏನಾದ್ರೂ ಹಾಕುದಿಲ್ಲ? ನಾವೀಗ ಅದನ್ನ ಹಾಕ್ಲಿಲ್ಲ ಇಷ್ಟರವರೆಗೆ, ಅದು ನಮಗೆ ಗೊತ್ತಿರಲಿಲ್ಲ ಅದರ ಬಗ್ಗೆ. ಬೀಜಗಳನ್ನ ಸಂಗ್ರಹಿಸಿ ಇಡುವಂತ ಸಂದರ್ಭದಲ್ಲಿ ಹಾಳಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ನಾವು ಬೀಜವನ್ನು ಯಾವ ಮಳೆಗಾಲದಲ್ಲಿ ಆಗಲಿ ಅದು ಯಾವ್ದು ಹುಟ್ಟದೆ ಅದನ್ನು ಹಾಕುವಂತದಷ್ಟೇ. ಇಂತಹದ್ದು ಈಗ ಮಳೆಗಾಲದ್ದು ಪುನಃ ಮಳೆಗಾಲಕ್ಕೆ ಅಂತ ಹೇಳಿ. ಇನ್ನು ಬೇಸಿಗೆಯಲ್ಲಿ ಅಂತ ಏನಾದ್ರು ಪ್ರತ್ಯೇಕವಾಗಿ ಬೇರೆ ತರಕಾರಿ ಉಂಟಾ? ಇಲ್ಲ, ಬೇಸಿಗೆಯಲ್ಲಿ ಇದನ್ನು ಮಾಡ್ತೇವೆ ನಾವು, ಮೆಣಸು ಟೊಮೆಟೊ ಅದನ್ನು ಕೂಡ ಮಾಡ್ತೇವೆ. ಟೊಮೆಟೊ ಈಗ ಹೆಚ್ಚು ಮಳೆ ಬರುವ ಪ್ರದೇಶದಲ್ಲಿ ಟೊಮೆಟೊ ಚೆನ್ನಾಗಿ ಬರುವುದಿಲ್ಲ ಅಂತ? ಮಳೆ ಬರುವಾಗ ನಮ್ಮಲ್ಲಿ ಕೂಡ ಹುಳ ಆಗಿದೆ. ಈಗ ಮಳೆ ನಿಂತ ನಂತರ ಅದೇ ಗಿಡದಲ್ಲಿ ಆಗಿದೆ, ಅದು ಹುಳ ಇಲ್ಲ. ಅಂದ್ರೆ ಈಗ ಹುಳ ಅಥವಾ ರೋಗ ಬಂದ್ರೆ ಏನ್ ಮಾಡ್ತೀರಿ ಈಗ? ಸಾವಯವ ರೀತಿಯಲ್ಲಿ ಏನು ಸಾವಯವ ಎಲ್ಲವನ್ನು ಸಾವಯವ ಅಂತ ಹೇಳಿ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಎಲ್ಲ ಸಾಕಾಗುದಿಲ್ಲ ಯಾವ್ದನ್ನು ಕೂಡ. ಅದಕ್ಕೆ ಬೇಕಾದ್ರೆ ಸ್ವಲ್ಪ ಏನಾದ್ರೂ ಇದು ಈ ತರಕಾರಿಗೆ ಹಾಕುವಂತದ್ದು ಡಿ ಡಿ ಟಿ ಅಂತದ್ದು ಇರ್ತದಲ್ಲ, ಬಹಳ ಕೆಟ್ಟದದು. ಯಾವ್ದು ಡಿ ಡಿ ಟಿ? ಹೌದು, ಬೂದಿ ಎಲ್ಲ ಹಾಕ್ಬೋದಲ್ಲ? ಬೂದಿ ಹಾಕ್ಬಹುದು, ಅದ್ ಬೂದಿ ಹಾಕಿದ್ರೆ ಸಾಕಾಗುದಿಲ್ಲ. ಸೋಪ್ ಪೌಡರ್ ಎಲ್ಲ ಇದೆಯಲ್ಲ, ಅದನ್ನ ನೀರು ಮಾಡಿ ಸ್ಪ್ರೇ ಮಾಡಬಹುದು, ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಬಹುದು. ಹುಳಿ ಮಜ್ಜಿಗೆ ನಾವು ಬುಡಕ್ಕೆ ಹಾಕ್ತೇವೆ. ಅದರಿಂದ ಕೀಟ ಕಡಿಮೆ ಹತೋಟಿ ಆಗ್ತದ? ಹತೋಟಿ ಆಗ್ತದೆ ಅಂತಲ್ಲ, ಈ ರೋಗಗಳು ಬರುವುದು ಕಡಿಮೆ ಆಗ್ತದೆ. ಕಡಿಮೆ ಆಗ್ತದೆ, ರೋಗಗಳು ಕಡಿಮೆ ಆಗ್ತದೆ. ಬೇವಿನ ಹಿಂಡಿ ಅಂತದೆಲ್ಲ ಹಾಕುದಿಲ್ಲ? ಬೇವಿನ ಹಿಂಡಿ ಹಾಕುದಿಲ್ಲ. ಹಾಕುದಿಲ್ಲ ನಾವು, ಅದೇ ಹಟ್ಟಿ ಗೊಬ್ಬರವೇ ಹಾಕುವಂತದ್ದು. ಅಲ್ಲ, ಬೇವಿನ ಹಿಂಡಿ ಹಾಕಿದ್ರೆ ಸ್ವಲ್ಪ ಕೀಟಗಳೆಲ್ಲ ಹತೋಟಿ ಆಗ್ತದೆ ಅಂತ. ಸ್ವಲ್ಪ ಪಠಣದ ಬಗ್ಗೆ ಹೇಳಿ. ಬೇರೆ ಬೇರೆ ವಿಷ್ಣು ಸಹಸ್ರನಾಮ ಆಗ್ಬೋದು ಅಥವಾ ಲಲಿತಾ ಸಹಸ್ರನಾಮ ಆಗ್ಬೋದು, ಪ್ರತಿನಿತ್ಯವೂ ಕೂಡ ನೀವು ಮಾಡ್ತಾ ಇದ್ದೀರಿ, ಯಾವ ರೀತಿಯ ಒಂದು ಮಾನಸಿಕ ನೆಮ್ಮದಿ ಸಿಗ್ತದೆ ನಿಮಗೆ ಇದರಲ್ಲಿ? ಮಾನಸಿಕ ನೆಮ್ಮದಿ ಅಂತ ಹೇಳಿದ್ರೆ ಅದು ತುಂಬಾ ಸಿಗ್ತದೆ, ಸ್ವಲ್ಪ ಅಲ್ಲ. ಯಾಕೆಂತೇಳಿದ್ರೆ ನಮಗೆ ನಮ್ಮ ಯಾವುದೇ ಒಂದು ನಾವು ಕೆಲಸ ಮಾಡುವಾಗ ನಾನು ಕೂತು ಮಾಡುವಂತದ್ದಲ್ಲ ಯಾವುದನ್ನು ಕೂಡ, ನಮ್ಮ ಕೆಲಸದ ಒಟ್ಟಿಗೆ ಬೆಳಿಗ್ಗೆ ಅದೊಂದು 9:30 ನಂತರ 10 ಗಂಟೆ ನಂತರ ಶುರು ಮಾಡಿದ್ರೆ ಮಧ್ಯಾಹ್ನ ಇದು 1 ಗಂಟೆವರೆಗೂ ಕೂಡ ಮಾಡುದು ಅದನ್ನು. ನಮ್ಮ ಕೆಲಸದ ಒಟ್ಟಿಗೆ ಹೇಳುವಂತದ್ದು ಅದನ್ನು ಬೈಹಾರ್ಟ್ ಕಲ್ತು, ಅದು ನಮಗೆ ಪ್ರತ್ಯೇಕವಾಗಿ ಅದನ್ನು ಕೂತು ನಮಗೆ ಸಮಯ ಇಲ್ಲಲ್ಲ, ಅದಕ್ಕೆ ಬೇಕಾಗಿ ನಾವು ಇದನ್ನು ನಮ್ಮ ಕೆಲಸದ ಒಟ್ಟಿಗೆ ಹೇಳ್ತಾ ಮಾಡುವಂತದ್ದು. ದೋಸೆಗೆ ರುಬ್ಬುವಾಗ ಆಗಿಬಿಡ್ತದೆ ಪ್ರತಿಯೊಂದು ಕೂಡ ಅದನ್ನು, ಅಂದ್ರೆ ಎರಡು ಕೆಲಸ ಒಟ್ಟಿಗೆ ಆಗ್ತದೆ ನೋಡಿ. ಸುರುಸುರುವಿಗೆ ಸ್ವಲ್ಪ ಕಷ್ಟ ಆಗ್ತದೆ ನಮಗೆ ಕೆಲಸ ಮಾಡುವಾಗ, ಅಲ್ಲಿ ಏಕಾಗ್ರತೆ ಸ್ವಲ್ಪ ಇಲ್ಲಿ ಅಲ್ಲಿ ಇಲ್ಲಿ ಕಡಿಮೆ ಆಗ್ತದೆ, ಹಾಗೆಲ್ಲ ಆಗ್ತದೆ. ಅದು ಮತ್ತೆ ನಿರಂತರ ನಾವು ಅಭ್ಯಾಸ ಮಾಡಿಕೊಂಡ್ರೆ ಉಂಟಲ್ಲ, ಅದು ಅಭ್ಯಾಸ ಆಗ್ತದೆ. ಮತ್ತೆ ಅದರಲ್ಲಿ ಉಂಟಲ್ಲ ನಿಮಗೆ ಯಾವ ಎಂದು ಹೊರಗಿನ ನಮ್ಮ ಯೋಚನೆಗಳು ಬರುವುದಿಲ್ಲ. ಮತ್ತೆ ನಮ್ಮ ಕೆಲಸ ಎಷ್ಟು ಅಂದ್ರೆ ಆ ಕೆಲಸ ಎಷ್ಟು ಬೇಗ ಆಗ್ತದೆ ಅಂತೇಳಿ ನಮಗೆ ಈಗ ಅಲ್ಲಿ ಹೇಳ್ತಾ ಇರುವಾಗ ಇಲ್ಲಿ ಕೆಲಸವೂ ಆಗ್ತದೆ, ಗೊತ್ತೇ ಆಗುದಿಲ್ಲ, ಆಯಾಸ ಗೊತ್ತಾಗುದಿಲ್ಲ. ಇನ್ನೊಂದು ಕೊನೆಯ ಹಾಗೂ ಪ್ರಮುಖವಾದಂತಹ ಪ್ರಶ್ನೆ, ಇಂದಿನ ಯುವಕರು ಮತ್ತು ಯುವತಿಯರು ಹೊಸತನವನ್ನ ಕಲಿಯುವುದರಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ. ಆ ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಒಂದು ವಿದ್ಯೆಯನ್ನ ಕಲಿಯುವಲ್ಲಿ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ, ಇದರ ಬಗ್ಗೆ ಏನ್ ಹೇಳ್ತೀರಿ ನೀವು? ಇದರ ಬಗ್ಗೆ ಯಾಕೆ ಅಂತ ಹೇಳಿದ್ರೆ ಈಗಿನವರಿಗೆ ಅದರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಅಂತಂದ್ರೆ ಅದು ಸ್ವಲ್ಪ ಕಷ್ಟ ಉಂಟು. ಕಷ್ಟಪಡೋದೇನು ಸಿಗುದು ಎಲ್ಲವನ್ನು ಈಗ ನಮಗೆ ನನ್ನ ತಂದೆಯವರು ಹೇಳ್ತಾ ಇದ್ರು, ಎಲ್ಲವನ್ನು ಕಷ್ಟಪಟ್ಟು ನಾವು ಪಡ್ಕೊಳ್ಬೇಕು. ಮತ್ತೆ ನಮ್ಮ ಸಮಯವನ್ನು ನಾವು ಬೆವರಿನ ಬೆಲೆ ಏನು ಅಂತ ಗೊತ್ತಾಗಬೇಕು. ಈಗ ಒಂದು ಹಣ ಸಂಪಾದನೆ, ನಾವು ನನ್ನ ತಂದೆಯವರು ಯಾವಾಗಲೂ ನಮಗೆ ಹೇಳ್ತಾ ಇದ್ರು, ಅವರು ಅದನ್ನೇ ಮಾಡ್ತಾ ಇದ್ರು, ನಮ್ಮ ಮಕ್ಕಳಿಗೆ ಅಂತೇಳಿ ನಾವು ದುಡ್ಡನ್ನು ಇಷ್ಟಿಷ್ಟಿಷ್ಟು ಕೋಟಿಗಟ್ಟಲೆ ಕೂಡಿಟ್ಟು ಇಡಬಾರ್ದು. ಯಾಕೆಂತೇಳಿದ್ರೆ ಅವರು ದುಡಿದು ಅದರ ಸಂಪಾದನೆ ಅದರ ಬೆಲೆ ಗೊತ್ತಾಗ್ಬೇಕು ಅವರಿಗೆ. ಮತ್ತೆ ಸಮಯವನ್ನು ನಾವು ಹಾಳು ಮಾಡಬಾರದು. ಅದು ನನ್ನ ತಂದೆಯವರು ಯಾವಾಗಲೂ ಹೇಳ್ತಿದ್ರು, ನೀವು 1 ಮಿನಿಟ್ ಹಾಳು ಮಾಡಿದ್ರು ನಿನಗೆ ನಿನ್ನ ಆಯುಷಲ್ಲಿ 1 ಮಿನಿಟ್ ಕಡಿಮೆ ಆಯ್ತಲ್ಲ. ಒಂದ್ಸರಿ ಕಳೆದ್ರೆ ಮತ್ತೆ ಸಿಗುವುದಿಲ್ಲಲ್ಲ. ಇತ್ತದ ಆದ ಕಾರಣ ಅದೇ ಮಕ್ಕಳಿಗೆ ಈಗ ನಾವು ಸಣ್ಣದಿರುವಾಗಲೇ ಆ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ಉಂಟು ಅಂತೇಳಿ ನನ್ನ ಭಾವನೆ. ಹಿರಿಯರ ಜವಾಬ್ದಾರಿ ಜಾಸ್ತಿ, ತಂದೆ ತಾಯಿಯರ ಜವಾಬ್ದಾರಿ ತುಂಬಾ ಉಂಟು. ಈಗ ಚಿಕ್ಕಂದಿನಲ್ಲಿ ಇರುವಾಗಲೇ ಅವರಿಗೆ ಒಳ್ಳೆಯ ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿದ್ರೆ ಅವರಿಗೆ ಅದರಲ್ಲಿ ಇದು ಆಸಕ್ತಿ ಹುಟ್ಟದೆ ಅಂತೇಳಿ ನನ್ನ ಅನಿಸಿಕೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಹೂವಿನ ಕೃಷಿಯ ಬಗ್ಗೆ ಮಾತಾಡಿಲ್ಲ ನಾವು, ಹೇಳಿ. ಹೂವಿನ ಗಿಡಗಳಲ್ಲಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ, ನನಗೆ ಚಟ್ಟಿಯನ್ನು ಎತ್ತಲಿಕ್ಕೆ ಅದೆಲ್ಲ ಕಷ್ಟ ಆಗ್ತದೆ, ಅರ ಮಣ್ಣನ್ನು ವರ್ಷ ವರ್ಷ ಚೇಂಜ್ ಮಾಡಬೇಕು, ಕೆಲಸದವರು ಸಿಕ್ಕುದಿಲ್ಲ, ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ಆ ತರದ್ದೆಲ್ಲ. ಅದು ಹೂವಿನ ಗಿಡಗಳು ಗುಲಾಬಿ ಗಿಡ ಚಟ್ಟಿ ಆಗ್ಬೇಕು ಅಂತ ಇಲ್ಲಲ್ಲ ಇವಾಗ, ಅಲ್ಲ ಇಲ್ಲ ಅದನ್ನು ಎತ್ತಲಿಕ್ಕೆ ಆಗುದಿಲ್ಲಲ್ಲ, ಎತ್ತಿ ಅದರ ಮಣ್ಣನ್ನು ಚೇಂಜ್ ಮಾಡಬೇಕು ಸ್ವಲ್ಪ ಅಲ್ಲ, ಮಾಡಿದ್ರೆ ಅದು ಒಳ್ಳೇದಾಗುದಿಲ್ಲ, ಅದ್ರ ಆಗುದಿಲ್ಲ. ಮತ್ತೆ ಈಗ ಉಂಟಲ್ಲ ಮಲ್ಲಿಗೆ ಕೃಷಿ ಯಾವಾಗ್ಲೂ ಆಗ್ತದೆ ಅದು, ಆದ ಕಾರಣ ಇದು ಇದು ಬೇರೆ ಹೂಗಳೊಂದಿಗೆ ಡೈಲಿ ಬೇಕು ಅಂತ ಹೇಳಿಲ್ಲ. ಮತ್ತೆ ದೇವರಿಗೆ ಮಲ್ಲಿಗೆ ದಾಸವಾಳ ಇದು ಯಾವಾಗ್ಲೂ ಆಗುವಂತದ್ದು. ಬಿಳಿ ಹೂ ಅಂದ್ರೆ ಬಹಳ ಇಷ್ಟ, ಅಂತೂ ಅದು ಯಾವಾಗ ಆಗ ಕಾರಣ ಈ ಗುಲಾಬಿ ಗಿಡಗಳ ಇದರನ್ನು ಸ್ವಲ್ಪ ಪೋಷಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು, ಕಸಿ ಗಿಡಗಳೆಲ್ಲ. ಆದ ಕಾರಣ ಅಂಥದ್ದನ್ನು ಸ್ವಲ್ಪ ಈಗ ಕಡಿಮೆ ಮಾಡಿದ್ದೇನೆ. ಹೂವಿನಿಂದ ನೋಡ್ಲಿಕ್ಕೂ ಕೂಡ ಖುಷಿ ಆಗ್ತದೆ, ಜೊತೆಗೆ ಮನಸ್ಸಿಗೂ ಕೂಡ ಮನಸ್ಸಿಗಂತೂ ಖುಷಿ ಆಗ್ತದೆ. ನಮಗೆ ಅದನ್ನು ತಲೆಗೆ ಇಟ್ಕೊಳ್ಬೇಕು ಅಂತ ಏನಿಲ್ಲ, ಒಂದು ದೇವರ ಅಂಗಳದಲ್ಲಿ ಅದನ್ನು ನೋಡಿ ಖುಷಿ ಪಡುವಂತದ್ದು. ಬಹಳ ಸಂತೋಷ ಶ್ಯಾಮಲು ಅವರೇ, ಬಹಳ ವಿವಿಧ ಕ್ಷೇತ್ರಗಳಲ್ಲಿ ನೀವು ತೊಡಗಿಸಿಕೊಂಡಂತವರು, ಸಮಯದ ಸದುಪಯೋಗವನ್ನು ಕೂಡ ಮಾಡ್ತಾ ಇದ್ರಿ. ಆರಂಭದಲ್ಲಿ ನಾವು ಮಾತುಕತೆಯನ್ನ ಪ್ರಾರಂಭ ಮಾಡಿರುವಂತಹದ್ದು ಯೋಗಾಸನದ ಮೂಲಕ, ಶೀರ್ಷಾಸನದ ಮೂಲಕ ಬಹಳಷ್ಟು ವಿಚಾರವನ್ನ ನಮ್ಮ ಕೇಳುಗರ ಜೊತೆಗೆ ಮುಕ್ತ ಮನಸ್ಸಿನಿಂದ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಕೇಳುಗರಿಗೆ. ಧನ್ಯವಾದಗಳು ನನಗೆ ಒಂದು ಅವಕಾಶ ಕೊಟ್ಟದ್ದಕ್ಕೆ. ಆಕಾಶವಾಣಿ ಎಲ್ಲರಿಗೂ ಕೂಡ ತುಂಬಾ ಹೃದಯದ ಕೃತಜ್ಞತೆಗಳು. ಇದುವರೆಗೆ ಮಹಿಳಾ ವಾಣಿಯಲ್ಲಿ ಕೃಷಿ ಮಹಿಳೆಯ ಇತರೆ ಹವ್ಯಾಸಗಳು ಈ ವಿಚಾರವಾಗಿ ಬಂಟ್ವಾಳ ತಾಲೂಕಿನ ಕನ್ಯಾನದ ಶ್ಯಾಮಲಾ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 52,500 ರಿಂದ 55,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 40,000 ರಿಂದ 47,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 24,000 ರಿಂದ 28,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲ್ಗೆ 6,400 ರಿಂದ 9,000 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿ, ತೆಂಗಿನಕಾಯಿ 2ನೇ ವರ್ಗ 1,000ಕ್ಕೆ 12,000 ರಿಂದ 15,000 ರೂಪಾಯಿ, ಬೆಳ್ತಿಗೆ ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಲ್ಗೆ 2,850 ರಿಂದ 2,950 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲ್ಗೆ 2,950 ರಿಂದ 3,050 ರೂಪಾಯಿ, IR8 ಕ್ವಿಂಟಾಲ್ಗೆ 2,900 ರಿಂದ 3,000 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 1,750 ರಿಂದ 1,950 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲ್ಗೆ 4,300 ರಿಂದ 4,600 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 4,000 ರಿಂದ 4,100 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 4,100 ರಿಂದ 4,650 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲ್ಗೆ 28,000 ರಿಂದ 33,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 38,000 ರಿಂದ 48,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 2,200 ರಿಂದ 3,000 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 3,000 ರಿಂದ 4,000 ರೂಪಾಯಿ, ಗಾಳಿ ಕ್ವಿಂಟಾಲ್ಗೆ 3,000 ರಿಂದ 3,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 3,400 ರಿಂದ 4,000 ರೂಪಾಯಿ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ಈಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಹಾಡಿರುವ ಎಚ್ಎಲ್ ಶೇಷಚಂದ್ರ ಅವರ ಒಂದು ಭಕ್ತಿಗೀತೆ. ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ, ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ, ಹೃದಯ ಹಾಡಿತು ಶಾರದೆ ಗಾನ, ಹೃದಯ ಹಾಡಿತು ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಭಾವದಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ, ಮನವಿಂದು ಶಾರದೆ ಸದನ,